ರಾಜ ನಿಮ್ಮ ತಾಯಿ, ರೇಣುಕಾ ರಾಜ ನಿಮ್ಮ ತಂದಿ, ಭೋಗವತಿ ನಿಮ್ಮ ತಾಯಿ. ಹುಟ್ಟಿ ಬಂದರ ರೊಟ್ಟೆಯಲ್ಲಿ, ಹುಟ್ಟಿ ಬಂದರ ರೊಟ್ಟೆಯಲ್ಲಿ, ಹಾಕಿತು ನೆರ ತೊಟ್ಟಿಲದಲ್ಲಿ. ಹುಟ್ಟಿ ಬಂದೆಯಲ್ಲಮ್ಮನಾಗಿ, ನೀನು ಮನವಿಯ ಮಾಡಿ ಕೊಟ್ಟಾರೋ ಜಮಾದಿಗೆ. ಹುಟ್ಟಿ ಬಂದೆ ಮ್ಯಾಲೆ, ಉಸ್ಕಿನ ಕೊಡ ಅದರ ಮ್ಯಾಲೆ, ಸಪಿನ ಸಿಂಬಿ ತಲಿಯ ಮ್ಯಾಲೆ, ಉಸ್ಕಿನ ಕೊಡ ಅದರ ಮ್ಯಾಲೆ. ನೀರ ತುಂಬುತ್ತ ನದಿಯಲ್ಲಿ, ನೀರ ತುಂಬುತ್ತ ನದಿಯಲ್ಲಿ, ಕೊಡ ಬಿತ್ತ ಭೂಮಿಯ ಮ್ಯಾಲೆ. ಹುಟ್ಟಿ ಬಂದೆಯಲ್ಲಮ್ಮನಾಗಿ, ನೀನು ಮನವಿಯ ಮಾಡಿ ಕೊಟ್ಟಾರೋ ಅಜಮದನಿಗೆ. ಹುಟ್ಟಿ ಬಂದೆ ಪತಿ ಭಕ್ತಿ ನೋಡುವುದಕ್ಕಾಗೆ, ಪರಮೇಶ್ವರ ಬಂದನಲ್ಲೇ ಪತಿ ಭಕ್ತಿ ನೋಡುವುದಕ್ಕಾಗೆ. ಶಾಪ ಕೊಟ್ಟ ಋಷಿಯಲ್ಲಿ, ಶಾಪ ಕೊಟ್ಟ ಋಷಿಯಲ್ಲಿ, ರೋಗ ಬಡಿದ ಮೈಯಲ್ಲೇ ಹುಟ್ಟಿ ಬಂದೆಯಲ್ಲಮ್ಮನಾಗಿ, ನಿನ್ನ ಮನವಿಯ ಮಾಡಿ ಕೊಟ್ಟಾರೋ ಅಜಮದನಿಗೆ. ಕೇಳುಗರೆ, ಇದುವರೆಗೆ ತಿಕೋಟಾದ ಗರುವ ಮಾದರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಚೌಟ್ಕಿ ಪದ ಕೇಳಿದಿರಿ. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಇನ್ನು ಮುಂದೆ 7 ಗಂಟೆಗೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಕಿಸಾನವಾಣಿ ಕರಿಯತ್ತ ಕಾಳಿಂಗ, ಕರಿಯತ್ತ ಮಾಲಿಂಗ, ಸರ್ಕಾರ ರೈತ ಬಾಂಧವರ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ. ಆಕಾಶವಾಣಿ ಏರ್ ನೆಕ್ಸ್ಟ್ ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ವಿಶೇಷ ಸರಣಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದಿನ ಈ ಮುಸ್ಸಂಜೆಯ ಗೋಧೂಳಿ ಮುಹೂರ್ತದಲ್ಲಿ ಕನಸಿನ ಬೀಜ ಬಿತ್ತುವವರು ಆಳ್ವಾಸ್ ಪದವಿ ಕಾಲೇಜ್ ಮೂಡಬಿದ್ರೆ ಇಲ್ಲಿನ ವಿದ್ಯಾರ್ಥಿಗಳು. ಪ್ರಿಯ ಕೇಳಿದರೆ, ಇದು ಬರೀ ಕನಸಲ್ಲ, ಇದು ವಾಸ್ತವದ ಕನಸು, ಎಚ್ಚರದ ಕನಸು. ಉತ್ತರಮ್ಯತ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣ ವರ್ಷಾಂ ತದ್ಭಾರತಂ ನಮಃ

ಹೇ ಮರುಬಳಕೆ ಓಕರೋತಿ ಅಂಚ ಪರಿಸರಂತು ನವೀಕರಣ ಕರುಳೆ ಹೊಂಚೆ ವಸ್ತು ಸೋಡುನು ಕರುಳೆ ಹೊಯ್ನತ್ತಲೆವು ಸುಮಾರು ಸಂಪನ್ಮೂಲ ಸತ್ತು ಹೆಂತ್ ಮುಖ್ಯ ಹೋಣ್ ಪ್ಲಾಸ್ಟಿಕ್ ಪೇಪರ್ ಮಗೆ ಅಂಚ ಪರಿಸರಂತ ಗಾವಂಚೆ ಕಚ್ಚಾ ತೈಲ ಅಸಲೆ ಅಮಸ್ ಪುನರ್ಬಳಕೆ ಕರ್ಲೆ ಹೊಣ್ಣೆ ಹೇ ನಾಶ ಹೊಂಚೆ ಭಯ ಅಮಸ್ ಅಸ ಅತ್ತ ನವೀಕರಣ ಕರುಳೆ ಹೊಂಚೆ ಸಂಪನ್ಮೂಲ ಅಂತ ಅನೇಕ ಉದಾಹರಣೆ ಸತ್ತು ತೆಂತ್ ಸೌರಶಕ್ತಿ ಮಗೆ ವಾಯುಶಕ್ತಿ ಮುಖ್ಯ ಹೋಣ ಅಸತ್ತು ಸುರೇಸ್ ಸೌರಶಕ್ತಿ ಸೌರಶಕ್ತಿ ಅಂಚ ಭಾರತಂತ್ ಬಗ್ಗಿನ ಹರಡೊಂಚೆ ಮಗೆ ದಿವ್ಸ್ ಜಾನ್ಸೆಚ್ ಉಗತ ಸೊಂಚೆ ಅಮಿ ಬಗೋತಿ ಸೌರಶಕ್ತಿಂದು ಮುಖ್ಯ ಹೋಣ ಸೋಲಾರ್ ಪ್ಲೇಟ್ಸ್ ಮೊಣೊಂಚೆ ತಂತ್ರಜ್ಞಾನ ಕಾಯಸ ಹೇ ಅಮಿ ಉಪಯೋಗಿಸೇನ ಸೂರ್ಯಚೆ ಕಿರಣ ಕಾಯಸತ್ ಯೇ ಸೋಲಾರ್ ಪ್ಲೇಟ್ಸ್ ಅಂತ ಒಟ್ಟು ಕೊರೋಣ ಅಮ್ಮ ಸಾವೇಜಲಲೆ ಕರೆಂಟ್ ಹೊಂದೆ ಮಗೆ ಉಷ್ಣಶಕ್ತಿ ಹೊಂದೆ ಅಸಲೆ ಅಮಸ ಉತ್ಪತ್ತಿ ಕರೋತಿ ಪ್ರಪಂಚಂತ ಅಂಚೆ ಅಂಕಿಅಂಶ ಬೆಟ್ಲೆದರ್ 2019 ಚೆ ಅಂತ್ಯಂತ ಸುಮಾರು 627 ಗಿಗಾವ್ಯಾಟ್ ತಿತ್ತೆ ಶಕ್ತಿ ಉತ್ಪತ್ತಿ ಜಲಂತೆ ತಸೆಚ್ ಪುಡೆಸ್ 2021 ಸೋರು ಸುಮಾರು 125 ಗಿಗಾವ್ಯಾಟ್ ತಿತ್ತೆ ಉತ್ಪತ್ತು ಹೋನ್ಸೆ ಮೊಣಂಚೆ ಏಕ ಗುರಿಯಸ ಭಾರತ ಪ್ರಪಂಚಂತ ಸೌರಶಕ್ತಿ ಉತ್ಪತ್ತಿ ಕರುಂಚಂತ 5ನೇ ಸ್ಥಾನ ರಸ್ಲೆತರ್ ತಚನದ್ದಿ ಯುಎಸ್ಎ ಜಪಾನ್ ಜರ್ಮನಿ ಮಗೆ ಚೀನಾ ದೇಶ ಸತ್ ಭಾರತಚೆ ಸುಮಾರು ಭಾಗಸ್ ಏಕ ದಿವಸಂತ ಏಕ ಗಂಟೆ ಚೆಲ್ಯಾಕರ್ ಸುಮಾರು 4-7 ಕಿಲೋವ್ಯಾಟ್ ತಿತ್ತೆ ಸೂರ್ಯಚ ಕಿರಣ ಅಮಸ್ ಏಕ ಸ್ಕ್ವೇರ್ ಮೀಟರ್ಸ್ ಗಾವತಸ ಅಸೆಚ್ ಏಕ ವರ್ಕ್ ಅಂತ ಅಮಸ್ ಸುಮಾರು 250-300 ಘಿಮಚ ದಿವಸ ಗಾವತಸ ಭಾರತಚೆ ಪಶ್ಚಿಮ ಭಾಗಂತ ಮುಖ್ಯವಣ ಪಶ್ಚಿಮ ರಾಜಸ್ಥಾನಂತ ಅಮಸ್ ಅಧಿಕೋಣ ಏ ಸೌರಚ ಕಿರಣ ಕಯಸತ್ ಗಾವತಸತ್ ಮಗೆ ಅಂಚೆ ಈಶಾನ್ಯ ಭಾಗಂತ ಅತಿ ಉಣೆ ಕಿರಣ ಗಾವಂಚೆ ಪಾವಡಸ ಅತ್ತ ಪುಡೆ ವಾಯುಶಕ್ತಿಚ ಬಗ್ಗೆ ಬೋಳಂಚಿತರ್ ಹ್ಯಾವೋ ಏಕ ಅಮಸ್ ಮುಖ್ಯ ಹೋಣಾವೆಜಲ್ಲೆ ಸಂಪನ್ಮೂಲ ಸ ವಾಯುಶಕ್ತಿ ಅಮಸ್ ವಿಂಡ್ ಟರ್ಬೈನ್ಸ್ ಮೊಣಂಚೆ ತಂತ್ರಜ್ಞಾನ ಕಾಯಸ ಹೇಬಳ್ಸೆನ್ ಅತಿ ಎತ್ತರ ಪ್ರದೇಶ ಮಂಡ್ಲೆತರ್ ಬೆಟ್ಟ ಹೊಂದೆ ಗುಡ್ಡ ಹೊಂದೆ ತಸೆಚ್ ಅತಿ ಉಗಡೆ ಪಾವುಡು ಮಂಡ್ಲೆದರ್ ಸಮುದ್ರಚೆ ಸಾಗರಚೆ ತಟಂತ್ ಅಳವಡಿಸೆಂಚನ್ ಅಮಸ್ ಚೊಕ್ಕೊಡು ಉಪಯೋಗ ಮಗೆ ಅಧಿಕ ಲಾಭದಾಯಕವನ್ನು ಗಾವತ ವಾಯು ದೃಷ್ಟಿ ವರದಿಚ ಪ್ರಕಾರ 2050 ಹೊಂತಾನ್ಲೆ ಅಂಚೆ ದೇಶಂತ್ ರಾಜ್ಯ ರಾಜ್ಯಸ್ ಗ್ರಾಮ ಗ್ರಾಮಸ್ ಹೇ ವಿಂಡ್ ಟರ್ಬೈನ್ಸ್ ಮಣಂಚೆ ತಂತ್ರಜ್ಞಾನ ಅಳವಡಿಸಲೆ ಮಣೋನ್ ಏಕ ಗುರಿಯಸ ಮಗೆ ಪ್ರಪಂಚಚೆ ಅಂಕಿಅಂಶ ಬೆಟ್ಲೆದರ್ ಅಂಚೆ ಭಾರತ್ ಸುಮಾರು 38.79 ತಿತ್ತೆ ಗಿಗಾವ್ಯಾಟ್ ತಿತ್ತೆ ಶಕ್ತಿ ಉತ್ಪತ್ತಿ ಕರುಣ 4ನೇ ಸ್ಥಾನ ರಸ್ಲೆತರ್ ಚೈನಾ 1ನೇ ಸ್ಥಾನ ರಸ ಅತ ಎಚೆ ಅಡೆತಡೆಚೆ ಬಗ್ಗೆ ಬೋಳಂಚಿದರ್ ಅಂಚೆ 2020 ಆಯಲ್ಲೆ ಕೊರೋನಾ ಸಾಂಕ್ರಾಮಿಕ ಚದರ್ನ್ ಯಾ ಶಕ್ತಿ ಉತ್ಪತ್ತಿ ಕರುಳೆ ಅಸಲ್ಲೆ ಬಂಡವಾಳ ಕಾಯಸ ವರ್ಕ ಜಾನ್ಸೆಚ್ ಉಣೆವಂತಸ 2020 ಮಗೆ ತಚನ್ ಅದ್ದಿ ಅಸಲ್ಲೆ ಬಂಡವಾಳಚೆ ಅಂಕಿಅಂಶ ಬೆಟ್ಲೆದರ್ 39 ಬಿಲಿಯನ್ $ ಇತ್ತೆ ಹೊಂತೆ ಪುಡೆ 2020 ಚ ಅಪ್ರಂತ್ ಅಂಕಿಅಂಶ ಬೆಟ್ಲೆದರ್ ಸುಮಾರು $10 ಬಿಲಿಯನ್ ತಿತ್ತೆ ಉಣೆಜಲ ಅಂಚೆ ದೇಶಂತ್ ಹೇ ಶಕ್ತಿ ಸರಬರಾಜ್ ಕರುಂಚೆ ಕಾಯಸ ಕ್ಷಮತೆ ಬದಲ್ ದೇಶ ಚೈತ್ಯ ನಾಯ್ಸ ಹ್ಯಾವೋ ಅಮಸ್ಯಕ್ ಬಾರಿ ಹಿನ್ನಡೆ ಮಗೆ ಪುಡೆ ಅಂಚೆ ವಿಂಡ್ ಟರ್ಬೈನ್ಸ್ ಮೊಣಂಚೆ ತಂತ್ರಜ್ಞಾನ ಕಾಯಸ ಹೇ ಯುರೋಪಿಯನ್ ದೇಶನ್ಸು ಅಮಿ ಅಳವಡಿಸಂಗಿಟ್ಲಸ ಅಂಚೆ ಬದಲಚ್ಚೇಕ ತಂತ್ರಜ್ಞಾನ ಮೊಣನ್ ಅಥವಾ ಸೋದುಂದರ್ಲೆ ಜಲ್ನೈಸ ಹೇವೋ ಅಮಸ್ಯಕ್ ಬಾರಿ ಪೆಟ್ಟು ಮೊಣತಿ ಅತ ಹೇ ಅಡೆತಡೆಸ್ ನಾಶ ಹೊಂಚಿತರ್ ಅಮಿ ಕಾಯ್ಕರುಳೆ ಹೇ ವಿಷಯಚೋರು ಬೋಳಂಚಿತರ್ ಅಂಚೆ ತಂತ್ರಜ್ಞಾನ ಕಾಯ್ಸ ಅದ್ದಿ ಬೆಳವಣಿಗೆ ಹೊಂಸೆ ಉತ್ತುಂಗಸ್ ಉಗೊನ್ಸೆ ಅಮಸ್ ಯೇ ಶಕ್ತಿ ಉತ್ಪತ್ತಿ ಕರುಳೆ ಗಾವಂಚ ಸಾಧನ ಕಾಯಸತ್ ಅತಿ ಉಣೆನಿ ಮಗೆ ಸುಲಭ ರೀತಿನಿ ಗಾವಂಚ ಮಾದ್ರಿ ಹೊಂಸೆ ಅಂಚೆ ಭಾರತಚೆ ಟ್ಯಾಕ್ಸ್ ಕಾಯಸ ಯೇ ವಸ್ತುಚವರು ಏಕ ಟ್ಯಾಕ್ಸ್ ಕಾಯಸ ಜಲ್ತಿತ್ಯ ಉಣೆ ಕರುಣು ಅಸಲೆ ಶಕ್ತಿ ಉತ್ಪತ್ತಿ ಕರುಂಚೆಸ್ ಅಧಿಕ ನೆರವು ಕರುಣ್ ದೇವಳೆ ಮಗೆ ಅತ ಪುಡೆ ಅಂಚೆ ಭಾರತನಕೆಲ್ಲ ಸಾಧನೆ ಚ ಬಗ್ಗೆ ಬೋಳಂಚಿದರು 3600 ಗ್ರಾಮಂತ್ ಮುಖ್ಯ ಹೋಣ ಲಡಾಕ್ ಮಗೆ ಅಂಚೆ ಈಶಾನ್ಯ ಭಾರತಚೆ ತೊಂಬೋ ಗ್ರಾಮಂತ್ ಯೇ ಸೌರಶಕ್ತಿ ಉಪಯೋಗಿಸೆನ್ ವಿದ್ಯುತ್ ಶಕ್ತಿ ಪಾವೆಲೆನ್ಸನಿ 32,000 ಮಿಲಿಯನ್ ತಿತ್ತೆ ಲೋನ್ ಕಾಯಸ ಸುಮಾರು 1600 ತಂತ್ರಜ್ಞಾನ ಶಕ್ತಿ ಉತ್ಪತ್ತಿ ಕರುಳೆ ಬಂಡವಾಳ ಗಲ್ತಲೆನ್ಸ್ ಸೋಡುಂದಿಲ್ಲೆನ್ಸನಿ ಹೆಚ್ಚದರ್ನ್ ಬಂಡವಾಳ ಗಲ್ತಲಚೆ ಆತ್ಮವಿಶ್ವಾಸ ಕಾಯಸ ಯೇ ಉಗತ್ ಜಾಂತ ಅತ ಸೌರಶಕ್ತ್ ಸೌರಶಕ್ತಿ ಕೇಂದ್ರ ಮಣೋನ್ ಸೌರಶಕ್ತಿಚೆ ಗಾವಂಚೆ ಸಾಧನ ಕಾಯಸತ್ ಹೇ ಸುಲಭ ರೀತಿನಿ ಗಾವಳೆ ಹರಿಯಾಣಂತ ಏಕ ಕೇಂದ್ರ